ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದೆಲ್ಲ ಆಮೇಲೆ. ಮೊದಲು ಎಲ್ಐಸಿ. ಕಿಸಾನ್ ವಾಣಿ ಕೃಷಿ ರಂಗ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ಸಿರಿಧಾನ್ಯಗಳ ಮಹತ್ವ ಕುರಿತು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಎಂ ಶಿವಶಂಕರ್ ಅವರೊಂದಿಗಿನ ಸಂದರ್ಶನವನ್ನ ನೀವು ಕೇಳಲಿದ್ದೀರಾ. ಇವರನ್ನ ಸಂದರ್ಶಿಸಲಿದ್ದಾರೆ ಅರಕಲ್ಗುಡು ವಿ ಮಧುಸೂದನ್. ಈಗ ಕೇಳಿ ಕಾರ್ಯಕ್ರಮ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮಹತ್ವ ಮತ್ತು ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಸಿರಿಧಾನ್ಯಗಳಿಗೆ ಇವತ್ತು ಹೆಚ್ಚು ಬೇಡಿಕೆ ಬಂದಿದೆ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಸಿರಿಧಾನ್ಯದಲ್ಲಿ ಇರತಕ್ಕಂತಹ ಕೆಲವು ಮೌಲ್ಯ ಮತ್ತು ಮಹತ್ವ. ಈ ನಿಟ್ಟಿನಲ್ಲಿ ಇವತ್ತು 2023 ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತಲೂ ಕೂಡ ಘೋಷಣೆಯನ್ನು ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಏನೆಲ್ಲ ಮಹತ್ವವನ್ನು ಈ ಸಿರಿಧಾನ್ಯಗಳು ಹೊಂದಿದ್ದಾವೆ, ಅವುಗಳ ಬಳಕೆಯನ್ನು ಹೇಗೆ ಮಾಡಬೇಕು, ಅದರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿ ಸಮೀಪ ಇರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಎಂ ಶಿವಶಂಕರ್ ಅವರು. ಶಿವಶಂಕರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಸಾಮಾನ್ಯವಾಗಿ ಈ ಸಿರಿಧಾನ್ಯಗಳನ್ನು ನಾವು ತೃಣಧಾನ್ಯಗಳು ಅಂತ ಹೇಳಿ ಕರೀತಾ ಇದ್ವಿ, ಇತ್ತೀಚೆಗೆ ಸಿರಿಧಾನ್ಯ ಅಂತ ಹೇಳಿ ಕರೆಯಲಾಗ್ತಾ ಇದೆ. ಯಾವುದನ್ನೆಲ್ಲ ನಾವು ಸಿರಿಧಾನ್ಯ ಅಥವಾ ತೃಣಧಾನ್ಯ ಅಂತ ಹೇಳಿ ಕರಿತೇವೆ? ಸರ್ ನಮಸ್ಕಾರ ಮತ್ತೊಂದು ಸರಿ. ಈಗಾಗಲೇ ತಾವು ಹೇಳಿದ ಹಾಗೆ ಸಿರಿಧಾನ್ಯಗಳು ಅಂತಂದ್ರೆ ನವಣೆ ಇರ್ಬೋದು, ಸಾವೆ, ಬರಗು, ಊದಲು, ಕೊರ್ಲೆ ಮತ್ತೆ ಆರಕ, ಇವು 6 ಪ್ರಮುಖವಾದಂಥ ಸಿರಿಧಾನ್ಯಗಳು. ಅದ್ರ ಜೊತೆ ಇನ್ನೂ 3 ಸೇರಿಸ್ಕೊಂತೀವಿ ನಾವು, ರಾಗಿ, ಜೋಳ, ಸಜ್ಜೆ. ಇವನ್ನೆಲ್ಲ ಒಟ್ಟಾಗಿ ಸೇರಿಸ್ಕೊಂಡು ನಾವು ಎಲ್ಲಾನು ಸಿರಿಧಾನ್ಯಗಳಂತ ಹೇಳ್ತೀವಿ. ಪ್ರಮುಖವಾಗಿ ತಾವು ಹೇಳಿದಾಗೆ ನವಣೆ, ಸಾವೆ, ಆರಕ, ಬರಗು, ಊದಲು, ಇವು ಏನಂತೀವಲ್ಲ, ಇವು ಅತಿ ಹೆಚ್ಚಾಗಿ ನಾರಿನಂಶ ಇರ್ತವೆ ಮತ್ತೆ ಜೊತೆಗೆ ಅತಿ ಹೆಚ್ಚು ಖನಿಜಾಂಶಗಳು, ಇವು ಹೇರಳವಾಗಿರ್ತದೆ. ಜೊತೆಗೆ ಇದು ಆರೋಗ್ಯಕ್ಕೆ ಪೂರಕವಾದಂತಹ ಆಹಾರ, ಜೊತೆಗೆ ಅತಿ ಹೆಚ್ಚು ಪೌಷ್ಟಿಕ ಭರಿತವಾದಂತಹ ಆಹಾರ ಮತ್ತೆ ರಕ್ಷಣೆ, ದೇಹಕ್ಕೆ ರಕ್ಷಣೆ ಕೊಡುವಂತ ಧಾನ್ಯಗಳಾಗಿರೋದ್ರಿಂದ ಇವನ್ನ ತೃಣಧಾನ್ಯಗಳು, ಮತ್ತೆ ಸಿರಿಧಾನ್ಯಗಳು, ಮತ್ತೆ ಪೋಷಕಾಂಶಗಳ ಧಾನ್ಯಗಳು, ಮತ್ತೆ ಇವನ್ ಇದನ್ನ ಕಿರುಧಾನ್ಯಗಳು ಅಂದ್ರೆ ಪಕ್ಷಿಗಳ ಆಹಾರ ಅಂತಾನು ಸಹ ಕರೀತಾರೆ. ಓಹೋ, ಏನಕ್ಕೆ ಇದನ್ನ ಸಿರಿಧಾನ್ಯ ಅಂತ ಹೇಳಿ ಕರೀತಾರೆ? ಸಿರಿಧಾನ್ಯ ಅಂತಂದ್ರೆ ಇದರಲ್ಲಿರುವಂತಹ ಅತ್ಯಧಿಕವಾದಂತಹ ಖನಿಜಾಂಶಗಳು, ಲವಣಾಂಶಗಳು ಮತ್ತೆ ಎಲ್ಲಾ ತರದ ಪೌಷ್ಟಿಕ ಭರಿತವಾದಂತ ಧಾನ್ಯಗಳಾಗಿರೋದ್ರಿಂದ ಇದನ್ನ ಅತಿ ಜಾಸ್ತಿ ಸಿರಿಧಾನ್ಯಗಳು ಅಂತ ಕರಿತೀವಿ ಸರ್. ಅಂದ್ರೆ ಅದು ಕಿರುಧಾನ್ಯವಾಗಿ ಕಂಡ್ರು ಕೂಡ ನಮ್ಗೆ ಅದರಲ್ಲಿ ಇರತಕ್ಕಂತಹ ಮೌಲ್ಯಗಳು ಹೆಚ್ಚಾಗಿ ಇರೋದ್ರಿಂದ ಆ ಕಾರಣಕ್ಕಾಗಿ ಅದು ಕಿರುಧಾನ್ಯ ಅಷ್ಟೇ ಅಲ್ಲ, ಅದು ಸಿರಿಧಾನ್ಯ ಹೆಚ್ಚು ಸಿರಿಯನ್ನ ಹೊಂದಿರತಕ್ಕಂಥದ್ದು, ಸಂಪತ್ತನ್ನು ಹೊಂದಿರತಕ್ಕಂಥದ್ದು ಅನ್ನುವಂತಹ ದೃಷ್ಟಿಯಿಂದ ಸಿರಿಧಾನ್ಯ ಅಂತ ಹೇಳಿ ಕರೆಯಲಾಗುತ್ತೆ. ಹೌದು ಸರ್. ಇಷ್ಟೊಂದೆಲ್ಲ ಸಿರಿ ಧಾನ್ಯಗಳಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತೆ ಅಂತ ಹೇಳಿ ತಾವು ಹೇಳಿದ್ರಿ, ಹಾಗಿದ್ರೆ ಏನೆಲ್ಲ ಪೋಷಕಾಂಶಗಳು ಯಾವ್ಯಾವ ಸಿರಿಧಾನ್ಯದಲ್ಲಿ ಇರುತ್ತೆ? ಸರ್, ಅತಿ ಹೆಚ್ಚಾಗಿ ನಾರು ಅಂತೀವಿ, ಖನಿಜಾಂಶ ಅಂತೀವಿ, ಸುಣ್ಣ ಅಂತೀವಿ, ರಂಜಕ ಅಂತೀವಿ, ಕಬ್ಬಿಣದಂಶ ಐರನ್ ಅಂತೀವಿ, ಇದ್ರ ಜೊತೆನಲ್ಲಿ ಶಕ್ತಿನೂ ಬೇಕಲ್ವಾ, ಶಕ್ತಿನೂ ಅಂತ ಹೇಳ್ತೀವಿ. ಸಿ, ಪ್ರಮುಖವಾಗಿ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತೀವಿ. ಕಾರ್ಬೋಹೈಡ್ರೇಟ್ಸ್ ಅತಿ ಹೆಚ್ಚಾಗಿ ಇರೋದು ಯಾವ್ದು ಅಂತಂದ್ರೆ ರಾಗಿನಲ್ಲಿ, ಅದನ್ನ ಬಿಟ್ರೆ ಅತಿ ಕಡಿಮೆ ಅಂತಂದ್ರೆ ನವಣೆ. ಯಾಕೆ ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರಬೇಕು, ಅದು ಶಕ್ತಿ ವರ್ಧಕವಾದಂತದ್ದು, ಶಕ್ತಿ ಕೊಡುವಂತದ್ದು. ಸೊ ನಮಗೆ ಇಲ್ಲಿ ಪ್ರಮುಖವಾಗಿ ಮನುಷ್ಯನಿಗೆ ಆರೋಗ್ಯಕ್ಕೆ ಬೇಕಾಗಿರೋದು ಯಾವುದಂತಂದ್ರೆ ಖನಿಜಾಂಶಗಳು, ಸುಣ್ಣ, ರಂಜಕ, ಕಬ್ಬಿಣದ ಅಂಶ. ಸೊ ಇವು ಹೇಳವಾಗಿ ಈ ನವಣೆ ಇರ್ಬೋದು, ಆರಕ ಇರ್ಬೋದು, ಊದ್ಲು ಇರ್ಬೋದು, ಇದರಲ್ಲಿ ಪ್ರಮುಖವಾಗಿ ಕಂಡು ಬರ್ತದೆ. ಸೊ ಇವು ಏನು ಅಂತಂದ್ರೆ ರಕ್ಷಕ ಪೋಷಕಾಂಶಗಳು ಯಾವುವು? ರಂಜಕ, ಸುಣ್ಣ, ಖನಿಜಾಂಶ ಇವೇನಿದಾವಲ್ಲ, ಇವು ದೇಹಕ್ಕೆ ರಕ್ಷಣೆ ಕೊಡಂತವು. ಸೊ ಆದ್ದರಿಂದ ಇವನ್ನ ಅತಿ ಹೆಚ್ಚಾಗಿ ಹೇಳವಾಗಿರೋದು ಯಾವುದಂತಂದ್ರೆ ಆರು ಧಾನ್ಯಗಳಲ್ಲಿ, ನವಣೆ, ಸಾವೆ, ಭಾರಕ, ಊದ್ಲು, ಬರಗು, ಇವುದರಲ್ಲಿ ಹೇರಳವಾಗಿರೋದ್ರಿಂದ ಇವು ಅಧಿಕವಾದಂತ ಪೋಷಕಾಂಶಗಳಾದಂತ ಖನಿಜಾಂಶಗಳು ಇವು ಹೊಂದಿರ್ತವೆ. ಇಷ್ಟೆಲ್ಲ ಪೋಷಕಾಂಶಗಳನ್ನ ಹೊಂದಿರತಕ್ಕಂಥ ಈ ಸಿರಿಧಾನ್ಯಗಳ ಬಳಕೆ ಯಾವಾಗಿನಿಂದ ಮಾಡ್ತಾ ಇದ್ದಾರೆ? ಇದು ಹಳೆಯ ಕಾಲದಲ್ಲಿ ಬೆಳೀತಾ ಇದ್ರು, ಅದನ್ನ ಆದಷ್ಟು ಅದನ್ನ ತಿಂತಾ ಇದ್ರು. ಬರ್ತಾ ಬರ್ತಾ ಬರ್ತಾ ನಮ್ಮ ಒಂದು ಏನು ಒಂದು ಆಹಾರದ ಪದ್ಧತಿ ಬದಲಾವಣೆ ಆಯಿತು. ಈಜಿಯಾಗಿ ಪ್ರಿಪರೇಷನ್ ಮಾಡುವಂತ ಮೆಥಡ್ ಬಂದ್ರು. ಅತಿ ಹೆಚ್ಚಾಗಿ ತಿನ್ನುವಂತ ಪದಾರ್ಥಗಳಲ್ಲಿ ಇದನ್ನ ಕೈಬಿಟ್ರು. ಯಾಕೆಂತಂದ್ರೆ ಇದರಲ್ಲಿ ಉಪಯೋಗಿಸುವಂತ ಪದಾರ್ಥಗಳನ್ನ ತಯಾರು ಮಾಡುವಂತ ನಾಲೆಜ್ ನಮ್ಮ ರೈತರಿಗೆ ಕಡಿಮೆ ಇತ್ತು, ನಮ್ಮ ಈಗಿನ ಜನಾಂಗ ಕಡಿಮೆ ಇತ್ತು. ಬರ್ತಾ ಬರ್ತಾ ಬರ್ತಾ ಈ ಒಂದು ಸಿರಿಧಾನ್ಯಗಳನ್ನ ಬಿಟ್ರು. ಮೊದಲಿಗೆ ಅನ್ನೋ ಒಂದು 20-25 ವರ್ಷಗಳ ಹಿಂದೆ ತಗೊಂಡ್ರೆ ಎಲ್ಲ ಪ್ರತಿಯೊಬ್ಬ ರೈತರು ರಾಗಿ ಹೊಲದಲ್ಲಿ ಮಧ್ಯದಲ್ಲಿ ಸಾಲ ಅಂದ್ರೆ ಅವರೇ ಸಾಲಿನಲ್ಲಿ ಈ ಸಾವೆನ ನವಣೆನ ಹಾಕ್ತಾ ಇದ್ರು. ಅದರಿಂದ ಬಂದಂತ ನವಣೆ ಸಾವೆನ ಉತ್ಪಾದಿಸಿ ಮತ್ತೆ ಅದನ್ನ ಮನೆಯಲ್ಲೇ ಕುಟ್ಟಿ ಅಕ್ಕಿ ತಯಾರು ಮಾಡಿ ಅದರಿಂದ ಕೆಲವೊಂದು ಉತ್ಪನ್ನಗಳನ್ನ ತಯಾರು ಮಾಡಿ ತಿಂತಾ ಇದ್ರು. ದೇಶಿ ಆಹಾರ ಅಂತ ಏನಂತೀವಲ್ಲ ಸರ್, ತಂಬಿಟ್ಟು ಅಂತ ಹೇಳ್ತೀವಿ, ಪಾಯಸ ಇರ್ಬೋದು, ಇಂಥವನ್ನ ತಯಾರು ಮಾಡಿ ತಿಂತಾ ಇದ್ರು. ಬರ್ತಾ ಬರ್ತಾ ಇತ್ತೀಚೆಗೆ ಅದನ್ನೆಲ್ಲ ಬಿಟ್ಟು ಬಂದ್ರು. ಸೊ ಈಗೇನಾಗಿದೆ ಅಂತಂದ್ರೆ ಜನಗಳಿಗೆ ಆರೋಗ್ಯದ ಪರಿಸ್ಥಿತಿ ಕಂಡು ಆರೋಗ್ಯಕ್ಕೆ ಉತ್ತಮವಾದಂತ ಆಹಾರ ಅಂತ ಹುಡುಕ್ತಾ ಬಂದಾಗ ಈ ಸಿರಿಧಾನ್ಯಗಳಂತ ಗೊತ್ತಾಗಿ, ಸಿರಿಧಾನ್ಯಗಳ ಮಹತ್ವ ಗೊತ್ತಾಗಿ, ಸಿರಿಧಾನ್ಯಗಳಿರುವಂತಹ ಔಷಧಿ ಗುಣಗಳಂತ ಕೆಲವೊಂದು ದೇಹಕ್ಕೆ ರಕ್ಷಣೆ ಕೊಡುವಂತ ಅದ್ರಲ್ಲಿ ಇರದೆ ಅಂತ ಕಂಡು ಬಂದಾಗ ಜನಗಳು ಅದನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನಮ್ಮ ಭಾಗದಲ್ಲಿ ಅಂತ ಅಂದ್ರೆ ಹಾಸನ ಜಿಲ್ಲೆ ಮತ್ತು ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಯಾವೆಲ್ಲ ಸಿರಿಧಾನ್ಯಗಳನ್ನ ಬೆಳೆಯಬಹುದು, ಈ ಬೆಳೆಗಳನ್ನ ಬೆಳಿಲಿಕ್ಕೆ ಎಂತಹ ವಾತಾವರಣ ಅಗತ್ಯ ಇರುತ್ತೆ ಸರ್? ಈಗ ಪ್ರಮುಖವಾಗಿ ಸಿರಿಧಾನ್ಯಗಳನ್ನ ಆದಷ್ಟು ಒಣ ಪ್ರದೇಶದಲ್ಲಿ ಬೆಳೀತಾರೆ. ಮಳೆ ಕಡಿಮೆ ಇರುವಂತ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಜೊತೆಗೆ ಇದು ಇಳುವರಿ ಕಡಿಮೆ. ಉದಾಹರಣೆಗೆ ನಮ್ಮ ಈ ಎಸ್ಪೆಷಲಿ ಅರಸೀಕೆರೆ ತಾಲೂಕು, ಈ ಮಾಡಾಳು ಆ ವ್ಯಾಪ್ತಿನಲ್ಲಿ ಹೆಚ್ಚಾಗಿ ಬೆಳೀತಾರೆ ಸಾವೆ ಮತ್ತೆ ನವಣೆ. ಸಾವೆನ ಅತಿ ಹೆಚ್ಚಾಗಿ ಬೆಳೀತಾರೆ. ಪ್ರಮುಖವಾಗಿ ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಬೆಳೀತಾರೆ ಅಂತಂದ್ರೆ ಅಲ್ಲಿ ಸ್ವಲ್ಪ ಮಳೆ ಅಭಾವ ಇರೋದ್ರಿಂದ, ಮಳೆ ಅಭಾವಕ್ಕೆ ಸೂಕ್ತವಾದಂತ ಬೆಳೆ ಇದಾಗಿರೋದ್ರಿಂದ ಇದನ್ನ ಬೆಳೀತಾರೆ. ಸೊ ಓವರ್ ಆಲ್ ಹೇಳ್ಬೇಕಂತಂದ್ರೆ ಎಲ್ಲಾ ತರ ಸಿರಿಧಾನ್ಯಗಳನ್ನ ಬೆಳೀತಾರೆ. ವಿಶೇಷವಾಗಿ ಕೆಲವೊಂದು ಈ ಪ್ರದೇಶ ಅಂತಂದ್ರೆ ಈ ತುಮಕೂರಿನಲ್ಲಿ ಕೆಲವೊಂದು ಏರಿಯಾ ಕಡೆ ಅಂದ್ರೆ ಕೆಲವೊಂದು ಒಣ ಶಿರ, ಹಿರಿಯೂರು ಮತ್ತೆ ವಿಶೇಷವಾಗಿ ದಾವಣಗೆರೆ ಅತಿ ಹೆಚ್ಚಾಗಿ ಬೆಳೀತಾರೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಂದ್ರೆ ಕೆಲವೊಂದು ಅರಸೀಕೆರೆ ವ್ಯಾಪ್ತಿಯ ಚಂದ್ರಾಪಟ್ಟಣ ವ್ಯಾಪ್ತಿಯ ಕಡೆ ಸ್ವಲ್ಪ ಸುಮಾರಾಗಿ ಬೆಳೀತಾರೆ. ಓಹೋಹೋ, ಇಲ್ಲಿ ನಮ್ಮ ಭಾಗದಲ್ಲೂ ಕೂಡ ಬೆಳಿಬಹುದು. ಯಾವ್ಯಾವ ಸಿರಿಧಾನ್ಯಗಳನ್ನು ನಮ್ಮ ಭಾಗದಲ್ಲಿ ಬೆಳಿಬಹುದು ಸರ್? ವಿಶೇಷವಾಗಿ ಸಾವೆ, ನವಣೆ ಮತ್ತೆ ಹಾರ್ಕ, ಇವನ್ನ ಅತಿ ಹೆಚ್ಚಾಗಿ ಬೆಳಿಬಹುದು. ಈ ಊದ್ಲು ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೀತಾರೆ, ಅತಿ ಕಡಿಮೆ ಮಳೆ ಬೆಳೀತಾರೆ. ಬಟ್ ನಮ್ಮ ಹಾಸನದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವಲ್ಪ ಮಳೆ ಜಾಸ್ತಿ ಆಗುತ್ತೆ. ಸ್ವಲ್ಪ ಪಾರ್ಟ್ ಆಫ್ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ ಈ ಅರಸೀಕೆರೆ ಮತ್ತೆ ಚಂದ್ರಪಟ್ಟಣ ವ್ಯಾಪ್ತಿನಲ್ಲಿ ಇದನ್ನ ಬೆಳೆಯಬಹುದು. ತಾವಾಗ್ಲೇ ಒಂದು ಮಾತು ಹೇಳಿದ್ರಿ, ಇತ್ತೀಚಿನ ದಿವಸಗಳಲ್ಲಿ ಯಾವ ಆಹಾರವನ್ನ ನಾವು ಸುಲಭವಾಗಿ ಉತ್ಪಾದನೆಯನ್ನ ಮಾಡಲಿಕ್ಕೆ ಸಾಧ್ಯವೋ ಆ ತರಹದ ಆಹಾರವನ್ನ ನಾವು ಹೆಚ್ಚು ಬಳಕೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಹಾಗಿದ್ರೆ ಇದರ ಉತ್ಪಾದನೆಯನ್ನ ಮಾಡ್ತಕ್ಕಂಥದ್ದು, ಮೌಲ್ಯವರ್ಧನೆಯನ್ನ ಮಾಡ್ತಕ್ಕಂಥದ್ದು ಕಠಿಣವ? ಸಿರಿಧಾನ್ಯಗಳನ್ನ ಉತ್ಪಾದನೆ ಮಾಡುವಂತದ್ದು, ಮೌಲ್ಯವರ್ಧನೆ ಮಾಡುವಂಥದ್ದು ಏನು ಕಠಿಣವೇನೂ ಅಲ್ಲ, ಸುಲಭವಾಗಿ ತಯಾರು ಮಾಡುವಂಥದ್ದು. ಅಂದ್ರೆ ಬಳಕೆ ಬಹಳ ಮುಖ್ಯ. ಏನು ಈಗಿನ ಜನಸಂಖ್ಯೆಗೆ ಅನುಗುಣವಾಗಿ, ಜನಗಳ ಆರೋಗ್ಯಕ್ಕೆ ಅನುಗುಣವಾಗಿ ಇದನ್ನ ತಿಂತಾ ಇದ್ದಾರೆ. ಬಟ್ ಕಂಟಿನ್ಯೂಸ್ ಆಗಿ ಯಾರು ಡೈಲಿ ಇದನ್ನ ಅನ್ನ, ಮುದ್ದೆ ಮತ್ತೆ ಚಪಾತಿ ನಂಗೆ ಡೈಲಿ ತಿನ್ನಕ್ ಆಗೋದಿಲ್ಲ. ಯಾಕಂತಂದ್ರೆ ಇದು ಸ್ವಲ್ಪ ಇರಿಟೇಷನ್ ಆಗುತ್ತೆ. ಸ್ವಲ್ಪ ಬಳಕೆಯಲ್ಲಿ ಅತಿ ಹೆಚ್ಚಾಗಿ ಬಳಕೆ ಮಾಡೋಕ್ಕಾಗೋದಿಲ್ಲ, ಕಡಿಮೆಯಾಗಿ ಬಳಕೆ ಮಾಡಬಹುದು. ಬಟ್ ಕಂಟಿನ್ಯೂಸ್ ಆಗಿ ಇದ್ರ ಜೊತೆ, ಈಗ ಉದಾಹರಣೆಗೆ ರೊಟ್ಟಿ ತಿಂತೀವಿ, ತೃಣಧಾನ್ಯಗಳ ರೊಟ್ಟಿನೇ ತಿಂತೀವಿ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂತಂದ್ರೆ ಇದನ್ನ ಮಿಕ್ಸ್ ಮಾಡಿಕೊಂಡು, ಈಗ ರಾಗಿ ರೊಟ್ಟಿಗೆ ಅದು ಅಡಿಷನ್ ಮಾಡಿಕೊಂಡು, ಅಕ್ಕಿ ರೊಟ್ಟಿಗೆ ಮಿಕ್ಸ್ ಮಾಡಿಕೊಂಡು, ದೋಸೆ ಮಾಡಬೇಕಾದ್ರೆ ದೋಸೆಗೆ ಮಿಕ್ಸ್ ಮಾಡಿಕೊಂಡು, ಇಂಥ ಸಂದರ್ಭ ಇಂಥ ಮಿಕ್ಸ್ ಮಾಡ್ಕೊಂಡು ಅಡಿಷನ್ ಮಾಡ್ಕೊಂಡು ತಿನ್ಬೇಕೇ ವಿನಃ ಡೈಲಿ ನಾವು ಸಾವೆ ಅಕ್ಕಿ ರೊಟ್ಟಿ ತಿಂತೀವಿ, ಡೈಲಿ ನಾವು ಏನು ಆರ್ಕ ಅಕ್ಕಿ ರೊಟ್ಟಿ ತಿಂತೀವಿ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ಅದು ಸ್ವಲ್ಪ ಒಗ್ಗೂಡಲ್ಲ, ಅಕ್ಸೆಪ್ಟ್ ಆಗೋದಿಲ್ಲ. ಸೊ ಅದರಿಂದ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಒಳ್ಳೇದು. ಉದಾಹರಣೆಗೆ ವಿವಿಧವಾದಂತ ಮೌಲ್ಯವರ್ಧಿತ ಪದಾರ್ಥಗಳನ್ನ ತಯಾರು ಮಾಡಬಹುದು. ಅಲ್ಲ, ಈಗ ಅದು ನೇರವಾಗಿ ನಾವು ಬಳಸಿದ್ರೆ ಏನಾದ್ರೂ ಅಡ್ಡ ಪರಿಣಾಮಗಳು ಉಂಟಾಗುತ್ತೆ? ಅಡ್ಡ ಪರಿಣಾಮ ಏನೂ ಆಗೋದಿಲ್ಲ ಸರ್. ಬಟ್ ಸ್ವಲ್ಪ ಜೀರ್ಣಿಸ್ಕೊಳ್ಳೋದು, ಅರ್ಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇನೆ. ಅದು ಬಿಟ್ಟು ಅಡ್ಡ ಪರಿಣಾಮಗಳು ಯಾವುದೇ ಕಾರಣಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಜೊತೆಗೆ ಜೀರ್ಣ ಆಗೋದು ಸ್ವಲ್ಪ ಕಡಿಮೆ, ಸ್ವಲ್ಪ ಬೇಗ ಜೀರ್ಣ ಆಗೋದಿಲ್ಲ. ಜೊತೆಗೆ ತಿಂತಾ ಇದ್ರೆ ದಿನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ. ಡೈಲಿ ತಿನ್ಲಿಕ್ಕೆ ಆಗಲ್ಲ, ವಾರಕ್ಕೆ ಒಂದ್ ಎರಡ್ ಸರಿ ಮೂರ್ ಸರಿ ತಿನ್ಬಹುದು. ಇದನ್ನು ವಿಶೇಷವಾಗಿ ಡೈಲಿ ಕನ್ಸ್ಯೂಮ್ ಮಾಡ್ಬೇಕಂತಂದ್ರೆ ಮಿಕ್ಸ್ ಮಾಡ್ಕೊಂಡು, ಮತ್ತೆ ಈಗ ರೊಟ್ಟಿ ಮಾಡ್ತಾರೆ, ಅಕ್ಕಿ ರೊಟ್ಟಿ ಮಾಡಬಹುದು. ಅಕ್ಕಿ ರೊಟ್ಟಿಗೆ ಒಂದ್ ಪಾರ್ಟ್ ಅಕ್ಕಿ ಎಕ್ಕೊಂಡು ಇನ್ನೊಂದ್ ಪಾರ್ಟ್ ನವಣೆ ಸಾವೆ ಅರ್ಕ ಬರಗು ಇಂಥವ್ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು. ಈಗ ಪಲಾವ್ ಮಾಡ್ತೀವಿ, ಪಲಾವ್ ಒಂದಿನ ಸಾವೆ ಅಕ್ಕಿ ನವಣೆ ಅಕ್ಕಿ ಪಲಾವ್ ತಿನ್ಬಹುದು, ಡೈಲಿ ಈ ಅಕ್ಕಿ ಪಲಾವ್ ತಿನ್ನಕಾಗೋದಿಲ್ಲ. ಅದಕ್ಕಾಗಿ ಕಾಂಬಿನೇಷನ್ ವಾರಕ್ಕೊಂದ್ಸರಿ ಈ ತರ ಬದಲಾವಣೆ ಮಾಡ್ಕೊಂಡು ಹೋದ್ರೆ ಇದನ್ನ ನಾವು ತಿಂತಾ ಇದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ಧಾನ್ಯಗಳ ಸಂಸ್ಕರಣೆ ಒಂದಷ್ಟು ಕಠಿಣ ಅಂತ ಹೇಳಿ ಹೇಳ್ತಾರೆ. ಯಾಕೆಂತ ಅಂದ್ರೆ ನಮ್ಮ ಭತ್ತ ರಾಗಿನಲ್ಲಿ ಇರುವ ಹಾಗೆ ಇದರಲ್ಲೂ ಕೂಡ ಸಿಪ್ಪೆಯನ್ನ ಬಿಡಿಸಬೇಕಾಗುತ್ತೆ, ಅದಕ್ಕೆ ಬೇಕಾದಂತಹ ಜಿನ್ ಮಿಲ್ ಗಳು ಇಲ್ಲ ಅನ್ನುವಂತಹ ಒಂದು ಅಪವಾದ ಇದೆ. ಇದನ್ನ ಹೇಗೆ ಬಗೆಹರಿಸ್ಕೊಳ್ಳ ಸರ್? ಒಂದು ಈಗ ಹಳೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಇದನ್ನ ಆಫ್ ಬಾಯ್ಲ್ಡ್ ಅಂತ ಬೇಯಿಸ್ಬಿಟ್ಟು ಒಣಗಿಸಿ ಕುಟ್ಟೋರು. ಓಹೋ, ನವಣೆನ ಸಾವೆನ. ಸೊ ಈಗ ಆ ಸಿಸ್ಟಮ್ ಇಲ್ಲ, ಈಗ ಬದಲಾವಣೆ ಆಗಿದೆ. ಈಗ ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ಮಿಲ್ ಯಂತ್ರಗಳು ಬಂದಿದ್ದಾವೆ ನಮ್ಮಲ್ಲಿದೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮಲ್ಲಿ ಯಂತ್ರ ಇದೆ, ಆರಕ ಇರ್ಬೋದು ಸಾವೆ ನವಣೆ ಎಲ್ಲಾ ತರದನ್ನು ನಮ್ಮಲ್ಲೇ ಕ್ಲೀನ್ ಮಾಡಿ ಅದನ್ನ ಪ್ರೊಸೆಸಿಂಗ್ ಅಕ್ಕಿ ಮಾಡಿ ಕೊಡ್ತೀವಿ. ಆ ತರ ಬಂದಿದೆ. ಸೊ ಇದು ಎಲ್ಲರಿಗೂ ನಮ್ಮ ರೈತ ಬಾಂಧವರು ಅವರಿಗೆ ಬೆಳೆಗಾರರಿಗೆ ಇದೊಂದು ಮಾಹಿತಿ ಎಲ್ಲರಿಗೂ ಗೊತ್ತಿರಲಿ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಇದೆ, ಇದೆ ಸಂಸ್ಕರಣಾ ಘಟಕ ಇದೆ. ನಮ್ಮ ಭಾಗದಲ್ಲಿ ಹಿನ್ನೆಲೆಯಲ್ಲಿ ಇದೆ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬಿಟ್ಟರೆ ಬೇರೆ ಹಿನ್ನೆಲೆ ಇಲ್ಲ. ಇನ್ನು ಅದ ಬಿಟ್ಟರೆ ಇನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಂತ ನಿಯರ್ ಕೊನೆಹಳ್ಳಿ ಅಂತಿದೆ, ಅಲ್ಲಿ ಅರಸೀಕೆರೆ ಆ ಭಾಗದವರು ಸಹ ಅಲ್ಲಿಗೆ ಭೇಟಿ ಕೊಡಬಹುದು, ಅಲ್ಲಿ ಇದೆ. ಅದು ಬಿಟ್ಟರೆ ಇನ್ನು ಸಿರಾ ಚಿಕ್ಕನಾಯಕನಹಳ್ಳಿ ಇಲ್ಲಿ ಪ್ರೊಸೆಸಿಂಗ್ ಪ್ರೈವೇಟ್ ಇದೆ, ಅಲ್ಲೆಲ್ಲ ಮಾಡ್ಸ್ಕೊಂಡ್ ಬರ್ತಾರೆ. ಸೊ ಇದ್ರ ಬಗ್ಗೆ ಏನು ಎಫ್ಪಿಒಗಳು ಸಹ ಪ್ರಾರಂಭ ಆಗಿದ್ದಾವೆ. ಸಿರಿಧಾನ್ಯಗಳ ಒಂದು ಎಫ್ಪಿಒ ಅಂತ ಮಾಡಿದೆ, ರೈತರ ಉತ್ಪಾದಕರ ಗುಂಪು ಅಂತ ಒಂದಿದೆ. ಸೊ ಇಲ್ಲಿ ಗಣಸಿನಲ್ಲಿದೆ. ಸೊ ಅಲ್ಲಿ ಸಹ ಇದನ್ನ ಬೆಳೀಲಿಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಅವರು, ಮತ್ತೆ ಬೈಬ್ಯಾಕು ತಗೊಂತಾರೆ. ಸೊ ಇಂತ ಒಂದು ಎನ್ಜಿಒಗಳು ಸಹ ಈಗ ಬಂದಿದ್ದಾವೆ. ಅಂತ ಅಂದ್ರೆ ಈ ಸಿರಿಧಾನ್ಯಗಳ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಸಂಸ್ಕರಣೆ ಬೇಕು ಅಂತ ಹೇಳಿದ್ರೆ ಕಂದ್ಲಿ ಕೃಷಿ ವಿಜ್ಞಾನ ಕೇಂದ್ರ ಏನಿದೆಯೋ ಇಲ್ಲಿಗೆ ತಂದ್ರೆ ನೀವು ಮಾಡ್ಕೊಡ್ತೀರಾ? ಅಲ್ಲಿಗೆ ಯಾರು ಬೇಕಾದ್ರೂ ಕೂಡ ತಂದು ಸಂಸ್ಕರಣೆ ಮಾಡ್ಕೊಂಡು ತರಬಹುದು ಸರ್? ತರಬಹುದು, ಯಾರು ಬೇಕಾದ್ರೂ ತರಬಹುದು. ಎಷ್ಟು ಪ್ರಮಾಣದಲ್ಲಿ? ಎಷ್ಟು ಪ್ರಮಾಣದಲ್ಲಿ ಸಹ ತರಬಹುದು. ಕೃಷಿ ವಿಜ್ಞಾನ ಕೇಂದ್ರ ಕಂದ್ಲಿಗೆ ಬರಬಹುದು. ಬರಬಹುದು, ಅಲ್ಲಿ ಸಂಸ್ಕರಣೆ ಮಾಡ್ಕೊಳ್ಬಹುದು. ಅದಕ್ಕೆ ತಗಲ್ತಕ್ಕಂತ ವೆಚ್ಚ ಸರ್? ಈಗಾಗಲೇ ನಾವು ಒಂದು ಕೆಜಿಗೆ 5 ರೂಪಾಯಿ ಮಾಡಿ, ಕ್ಲೀನಿಂಗು ಪಾಲಿಶಿಂಗು ಮತ್ತೆ ಎಲ್ಲ ಅಕ್ಕಿ ಮಾಡ್ಕೊಡ್ಲಿಕ್ಕೆ 1 ಕೆಜಿಗೆ 5 ರೂಪಾಯಿ ಆಗಿದೆ. ಯಾಕಂದ್ರೆ ಈಗಿನ ವೆಚ್ಚ ತಮ್ಗೆ ಗೊತ್ತಿರಬಹುದು, ಎಲೆಕ್ಟ್ರಿಕ್ ಜಾಸ್ತಿ ಆಗಿರೋದ್ರಿಂದ 5 ರೂಪಾಯಿ ಮಾಡಿದ್ರೆ ಅದು ಸರ್ಕಾರಿ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇರುತ್ತೆ. ಸಿರಿಧಾನ್ಯಗಳನ್ನ ಹೇಗೆಲ್ಲ ಮೌಲ್ಯವರ್ಧನೆ ಮಾಡಬಹುದು, ಹೇಗೆ ಅದನ್ನು ನಾವು ಬಳಸಬಹುದು? ಸರ್, ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ಸಿರಿಧಾನ್ಯಗಳಲ್ಲಿ ರೊಟ್ಟಿ ಮಾಡ್ತೀವಿ, ಅಕ್ಕಿ ಮಾಡಿ ರೊಟ್ಟಿ ಮಾಡೋಂಥದ್ದು, ಮತ್ತೆ ದೋಸೆ ಮಾಡೋಂಥದ್ದು, ಪಲಾವ್ ಮಾಡುವಂಥದ್ದು, ಮತ್ತೆ ಪಂಗಲ್ ಮಾಡ್ತಾರೆ, ಮತ್ತೆ ಬಿಸಿಬೇಳೆ ಬಾತ್ ಮಾಡಬಹುದು. ಜೊತೆನಲ್ಲಿ ತಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ಅಕ್ಕಿ ಮಾಡಿ ಮಾರಾಟ ಮಾಡ್ತಿದ್ದಾರೆ, ಮತ್ತೆ ಅಕ್ಕಿ ಹಿಟ್ಟು ಮಾಡಿ ಮಾರಾಟ ಮಾಡ್ತಿದ್ದಾರೆ. ನವಣೆ ಅಕ್ಕಿ ಇಟ್ಟು, ಸಾವೆ ಅಕ್ಕಿ ಇಟ್ಟು, ಮತ್ತೆ ಈ ಹಾರಕ ಅಕ್ಕಿ ಇಟ್ಟು ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ಇವೆಲ್ಲ ಮಿಕ್ಸ್ ಮಾಡಿ, ಮಿಕ್ಸ್ಡ್ ಹಿಟ್ಟು ಮಾಡಿ, ಸಿರಿಧಾನ್ಯಗಳ ಅಕ್ಕಿ ಇಟ್ಟು ಅಂತ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಕಾಂಬಿನೇಷನ್ ಅಲ್ಲಿ ಎಲ್ಲ ಮಿಕ್ಸ್ ಮಾಡಿ ಮಾರಾಟ ಮಾಡಿದ್ರೆ, ಸೊ ಎಲ್ಲ ಮಿಕ್ಸ್ ಇದ್ರೆ ಒಂದ್ರಲ್ಲಿ ಒಂದೊಂದು ವೇರಿಯೇಷನ್ ಇದ್ದೇ ಇರ್ತದೆ. ಒಂದ್ರಲ್ಲಿ ಏನೋ ನಾರಿನಂಶ ಜಾಸ್ತಿ ಇದ್ರೆ, ಒಂದ್ರಲ್ಲಿ ಸುಣ್ಣ ಜಾಸ್ತಿ ಇರ್ತದೆ, ಒಂದ್ರಲ್ಲಿ ರಂಜಕ ಜಾಸ್ತಿ ಇರ್ತದೆ, ಒಂದ್ರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರ್ತದೆ. ಸೊ ಇವೆಲ್ಲ ಕಾಂಬಿನೇಷನ್ ಮಾಡಿ ಮಿಕ್ಸ್ ಮಾಡಿದಾಗ ಎಲ್ಲ ಸಮತೋಲನವಾದಂತ ಒಂದು ಮಿನರಲ್ಸ್ ಏನಂತೀವಲ್ವ, ಎಲ್ಲ ಸಮತೋಲನವಾದಂತ ಮಿನರಲ್ಸ್ ಆ ಒಂದು ಕಂಟೆಂಟ್ ಆ ಹಿಟ್ಟಲ್ಲಿ ಇರೋದ್ರಿಂದ, ಸೊ ಮನುಷ್ಯನಿಗೆ ಬೇಕಾದಂತ ಎಲ್ಲಾ ತರದ ರಕ್ಷಕ ಪೋಷಕಾಂಶಗಳು, ದೇಹಕ್ಕೆ ರಕ್ಷಣೆ ಕೊಡುವಂತ ಪೋಷಕಾಂಶಗಳು ಸಿಗುತ್ತೆ. ಆದ್ರಿಂದ ಎಲ್ಲ ಮಿಕ್ಸ್ ಮಾಡಿ ಮಾರಾಟ ಮಾಡ್ತಾರೆ. ಸೊ ಈ ಪ್ರಸ್ತುತ ಮಾರುಕಟ್ಟೆನಲ್ಲಿ ಅಕ್ಕಿಗಳು ಎಲ್ಲಾ ತರದ ಸಿರಿಧಾನ್ಯಗಳ ಅಕ್ಕಿ ಸಿಗುತ್ತೆ, ಮತ್ತೆ ಎಲ್ಲಾ ತರದ ಅಕ್ಕಿ ಹಿಟ್ಟು ಸಿಗುತ್ತೆ, ಈ ತರ ಇದೆ. ಬಟ್ ಬೈ ಪ್ರೊಡಕ್ಟ್ಸ್ ಆದಂತ ಏನು ನವಣೆ ಅಕ್ಕಿ ಹಪ್ಪಳ ಇರ್ಬೋದು, ಅಥವಾ ಚಿಕ್ಲಿ ಇರ್ಬೋದು, ಅಥವಾ ಈ ಬೇರೆ ತರದ ಉತ್ಪನ್ನಗಳು ಉಪ ಉತ್ಪನ್ನಗಳು ಸಿಗ್ತಾ ಇಲ್ಲ, ಬಟ್ ಇವು ಸಿಗ್ತಾ ಇದೆ. ಇವೆಲ್ಲವೂ ಕೂಡ ನಮಗೆ ಮಾರುಕಟ್ಟೆನಲ್ಲಿ ನೇರವಾಗಿ ಸಿಗ್ತಾ ಇದ್ದಾವೆ, ಅದನ್ನು ನಾವು ತೆಗೆದುಕೊಂಡು ಬಳಕೆಯನ್ನ ಮಾಡಬಹುದು. ಇದರಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಕೂಡ ಇದ್ದಾವೆ ಅಂತ ಹೇಳಿ ಹೇಳಿದ್ರಿ. ಏನೆಲ್ಲ ಔಷಧೀಯ ಗುಣಗಳು ಸಿರಿಧಾನ್ಯದಲ್ಲಿ ಇದ್ದಾವೆ ಸರ್? ಮೊದಲನೇದಾಗಿ ಪಾಲಿಪಿನಲ್ಸ್ ಅಂತ ಇರ್ತದೆ, ಆಮೇಲೆ ಪೈಟೋಸ್ಟಿರಾಲ್ಸ್ ಅಂತ ಇರ್ತದೆ, ಸಪೋನಿನ್ಗಳಂತ ಇರ್ತದೆ, ಮತ್ತೆ ಪೈಟೋ ಈಸ್ಟ್ರೋಜನ್ಗಳಂತ ಇದೆ, ಪೈಟಿಕಾಮ್ಲ, ನಾರಿನಂಶ ಇವೆಲ್ಲ ಇರ್ತವೆ. ಜೊತೆಗೆ ಈಗ ನಾನು ಹೇಳಿದ್ನಲ್ಲ ಪಾಲಿಪಿನಲ್ಸ್ ಅಂತ, ಇದು ಏನಾಗುತ್ತೆ ಅಂತಂದ್ರೆ ಈ ಕ್ಯಾನ್ಸರ್ ಕಾರಕ ಉತ್ಪಾದನೆಯನ್ನು ತಡೆಗಟ್ಟುತ್ತದೆ. ಯಾವುದೋ ಪಾಲಿಪಿನಲ್ಸ್ ದೇಹದಲ್ಲಿ ಕ್ಯಾನ್ಸರ್ ಅನ್ನ ಉಂಟು ಮಾಡತಕ್ಕಂಥದ್ದು ಏನಿರುತ್ತೋ ತಡೀತದೆ, ಮತ್ತೆ ಜೀವಕೋಶಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ಜೊತೆಗೆ ಈ ಸೂಕ್ಷ್ಮಾಣುಗಳು ಜೀವಗಳ ವಿರುದ್ಧ ಹೋರಾಡುತ್ತೆ, ಮತ್ತೆ ಕೆಲವು ಹೃದಯ ರೋಗಗಳಿರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಮತ್ತೆ ಕೆಲವೊಂದು ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಅಂತೀವಿ, ಮತ್ತೆ ಇಂಥವನ್ನೆಲ್ಲ ತಡೆಗಟ್ಟುವಂತಹ ಕಂಟೆಂಟ್ ಆ ಒಂದು ಸಿರಿಧಾನ್ಯಗಳಿರ್ತದೆ. ಅದು ಪಾಲಿಫಿನಾಲ್ಸ್ ಅಂತ, ಮತ್ತೆ ಪೈಟೋಸ್ಟಿರಾಲ್ಸ್ ಅಂತ ಅಂತೀವಲ್ಲ, ಅವು ದೇಹದಲ್ಲಿ ಉತ್ಪತ್ತಿ ಆದ ಕೊಲೆಸ್ಟ್ರಾಲ್ ತಡೀತದೆ. ಅದು ಮತ್ತೆ ಸಪೋನಿನ್ಗಳು ಅಂತ ಏನಂತೀವಲ್ಲ, ಅದು ಇರುವಂತಹ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ. ಅದು ಯಾವುದು ಸಪೋನಿನ್ಗಳು, ಮತ್ತೆ ಪೈಟೋ ಇಸ್ಟ್ರೋಜನ್ಗಳು ಅಂತ ಏನಂತೀವಲ್ಲ, ಇದು ಅಷ್ಟೇನೆ, ಇದು ಕ್ಯಾನ್ಸರ್ ತಡೀತದೆ. ಮತ್ತೆ ಈ ಒಂದು ಕೆಲವೊಂದು ದೈಹಿಕ ಮಾನಸಿಕ ತೊಂದರೆಗಳು ಏನಿರ್ತಾವಲ್ಲ ಅಂತವ್ರಿಗೆ ರಕ್ಷಣೆ ಕೊಡುತ್ತದೆ. ಸೊ ಇಂಥವೆಲ್ಲ ಇರ್ತದೆ. ಮತ್ತೆ ಪೈಟಿಕಾಮ್ಲ ಅಂತ ನಾನು ಏನ್ ಹೇಳಿದೆ, ಅದು ಸಹ ಕೆಲವೊಂದು ಜೀವಕೋಶಗಳನ್ನ ರಕ್ಷಣೆ ಮಾಡುತ್ತೆ. ನಮಗೆ ಬೇಕಾದಂತ ಜೀವಕೋಶಗಳು ದೇಹದಲ್ಲಿ ಏನಿರ್ತಾವಲ್ಲ ಅಂತವನ್ನ ರಕ್ಷಣೆ ಮಾಡುತ್ತೆ ಅದು. ಮತ್ತೆ ತಮಗೆಲ್ಲ ಗೊತ್ತಿರೋ ಹಾಗೆ ನಾರಿನಂಶ, ಅತ್ಯಧಿಕವಾದಂತಹ ನಾರಿನಂಶ ಇರ್ತದೆ. ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸ್ತದೆ, ಅಂದ್ರೆ ಬೇಗ ದೇಹಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಈಗ ತಮ್ಗೆ ಗೊತ್ತಿರ್ಬೋದು, ಅಕ್ಕಿ ಅನ್ನ ತಿಂದ್ರೆ ವಿತ್ತಿನ ಅರ್ಧ ಮುಕ್ಕಾಲು ಒನ್ ಅವರ್ ಗೆಲ್ಲ ಡೈಜೆಷನ್ ಆಗ್ಬಿಡ್ತದೆ. ಯಾಕಂದ್ರೆ ಕಾರ್ಬೋಹೈಡ್ರೇಟ್ಸ್ ಡೈರೆಕ್ಟ್ ಆಗಿ ಗ್ಲೂಕೋಸ್ ಕನ್ವರ್ಟ್ ಆಗ್ಬಿಡ್ತದೆ ಅದು. ಸೊ ಅದಕ್ಕಾಗಿ ಅದು ಬೇಗ ಜೀರ್ಣ ಆಗುತ್ತೆ. ಇದು ಆತರ ಇಲ್ಲ, ಇದು ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಅತ್ಯಧಿಕವಾದಂತಹ ನಾರಿನಂಶ ಇರೋದ್ರಿಂದ ಜೀರ್ಣಶಕ್ತಿ ನಿಧಾನಗೊಳಿಸುತ್ತದೆ. ಜೀರ್ಣ ರಸಗಳೊಂದಿಗೆ ಆಹಾರದ ಸಂಪರ್ಕವನ್ನು ನಿಧಾನಗೊಳಿಸುತ್ತದೆ, ಅಂತಂದ್ರೆ ಆ ಒಂದು ಡೈಜೆಷನ್ ಸಿಸ್ಟಮ್ ಅಂತ ಏನಿತ್ತಿವಲ್ಲ ಅದನ್ನ ನಿಧಾನಗೊಳಿಸುತ್ತದೆ. ಮತ್ತೆ ತಮಗೆಲ್ಲ ಗೊತ್ತಿರೋ ಹಾಗೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ, ಆಮೇಲೆ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತೆ, ಮತ್ತೆ ಇದ್ರ ಜೊತೆಯಲ್ಲಿ ಮಲಬದ್ಧತೆ ಮತ್ತೆ ಮೂಲವ್ಯಾಧಿ ವಿರುದ್ಧ ಹೋರಾಡ್ತದೆ, ಅದು ರಕ್ಷಣೆ ನೀಡುತ್ತದೆ. ಈ ತರ ಒಂದು ಕೆಲವೊಂದು ಔಷಧಿ ಗುಣಗಳಂತ ಅಂಶಗಳು ಇರೋದ್ರಿಂದ, ಈ ತರ ಅಂತ ಕೆಲವೊಂದು ಅಂಶಗಳನ್ನು ಕಾಯಿಲೆಗಳನ್ನು ಗುಣಪಡಿಸುವಂತ ಶಕ್ತಿ ಇದರಲ್ಲಿರೋದ್ರಿಂದ ಇದು ಪ್ರಮುಖವಾಗಿ ಮನುಷ್ಯನಿಗೆ ರಕ್ಷಣೆ ಕೊಡುವಂತ ರಕ್ಷಕ ಧಾನ್ಯಗಳು ಅಂತ ಹೇಳ್ತೀವಿ ಸರ್. ಈ ಸಮಸ್ಯೆ ಏನು ಅಂತ ಅಂದ್ರೆ, ಇವತ್ತು ನೀವು ಹೇಳಿದಾಗೆ ಪುಡಿ ಇರ್ಬೋದು, ಅಕ್ಕಿ ಇರ್ಬೋದು, ಇದೆಲ್ಲದೂ ಕೂಡ ಅಂಗಡಿನಲ್ಲಿ ಸಿಗ್ತಾ ಇದೆ. ಅದನ್ನ ಹೇಗೆ ಬಳಕೆ ಮಾಡಬೇಕು ಅನ್ನುವಂಥದ್ದು ತುಂಬಾ ಜನರಿಗೆ ಗೊತ್ತಿಲ್ಲ. ಯಾಕೆ ಅಂತ ಅಂದ್ರೆ, ನೀವು ಹೇಳಿದಾಗೆ ಹಿಂದೆ ನಾವು ಬಳಸ್ತಾ ಇದ್ವಿ ಅಂತೇಳಿ ಹೇಳಿದ್ರಿ, ಅದು ಒಂದು 40-50 ವರ್ಷದ ಹಿಂದೆ ಬಳಕೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಈಗ ಅದರ ಬಳಕೆಯನ್ನ ಇತ್ತೀಚೆಗೆ ಯಾರು ಮಾಡಿಲ್ಲ, ಹಂಗಾಗಿ ಅದ್ರ ಬಗ್ಗೆ ಅಷ್ಟು ಅರಿವಿಲ್ಲ. ಯಾವ್ಯಾವ ಸಿರಿಧಾನ್ಯಗಳನ್ನ ಹೇಗೆ ನಾವು ಬಳಕೆಯನ್ನ ಮಾಡಬಹುದು, ಏನೆಲ್ಲ ಮೌಲ್ಯವರ್ಧಿತ ಪದಾರ್ಥಗಳನ್ನ ಹೇಗೆ ಮಾಡಬಹುದು, ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಾವು ತಿಳಿಸ್ಕೊಡಿ ಸರ್. ಈಗಾಗಲೇ ತಾವು ಹೇಳಿದಾಗೆ ಸಾವೆ ಅಕ್ಕಿ, ಸಾವೆ ಅಕ್ಕಿನಲ್ಲಿ ಅನ್ನ ಮಾಡಬಹುದು, ಹಿಟ್ಟು ಮಾಡಿಕೊಂಡು ಆ ಹಿಟ್ಟಲ್ಲಿ ಅಕ್ಕಿ ರೊಟ್ಟಿ ಮಾಡಬಹುದು. ಸಾವೆ ಇದು ಜೊತೆಗೆ ಅದರಿಂದ ಬಿಸಿಬೇಳೆ ಬಾತ್ ಮಾಡಬಹುದು, ಮತ್ತೆ ಉಪ್ಪಿಟ್ಟು ಮಾಡಬಹುದು ಸಾವೆ ಅಕ್ಕಿಯಿಂದ. ನವಣೆ ಅಕ್ಕಿಯಿಂದನೂ ಅಷ್ಟೇನೆ, ನವಣೆ ಅಕ್ಕಿಯಿಂದನೂ ಅನ್ನ ಮಾಡಬಹುದು, ಬಿಸಿಬೇಳೆ ಬಾತ್ ಮಾಡಬಹುದು, ಮೊಸರನ್ನ ಮಾಡಬಹುದು. ಮೊಸರನ್ನ ತುಂಬಾ ಚೆನ್ನಾಗಿರ್ತದೆ ಅದು. ಯಾವುದು ನವಣೆ ಅಕ್ಕಿ. ಈಗ ಮಾಮೂಲಿ ನಾವು ಭತ್ತದ ಅಕ್ಕಿಯಿಂದ ಹೇಗೆ ಮಾಡ್ತೀವೋ ಅದೇ ಮಾದರಿಯಲ್ಲಿ ಅಥವಾ ಹೇಗೆ ಅದೇ ತರ ಮಾಡಬಹುದು. ಭತ್ತದಿಂದ ನಾವು ಏನು ಅಕ್ಕಿ ಮಾಮೂಲು ಅಕ್ಕಿಯಿಂದ ಏನು ಪದಾರ್ಥಗಳನ್ನು ಮಾಡ್ತೀವಲ್ವಾ ಅದೇ ತರ ರೀತಿಯಲ್ಲಿ ಇದನ್ನು ಸಹ ನಾವು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬಹುದು. ಜೊತೆಗೆ ಏನಂತಂದ್ರೆ, ಒಂದು ಪಾರ್ಟ್ ಏನು ಅಕ್ಕಿ ಕೊಟ್ರೆ ಎರಡು ಪಾರ್ಟ್ ನೀರಿರ್ಬೇಕು. ಇದು ಬಹಳ ಮುಖ್ಯ, ಯಾಕಂದ್ರೆ ಗಟ್ಟಿ ಇರ್ತದಲ್ವಾ, ಬೇಯಲಿಕ್ಕೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಬೇಕಾಗುತ್ತೆ. ಸೊ ಆದ್ದರಿಂದ ಇದನ್ನ ಈ ತರ ಮಾಡ್ತೀವಿ. ಜೊತೆಗೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ಕುಕ್ಕರ್ ಅಲ್ಲಿ ಸ್ವಲ್ಪ ಅನ್ನಗಿನ್ನ ಮಾಡ್ಬೇಕಾದ್ರೆ ಒಂದು ವಿಜಿಲ್ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ ಇದಕ್ಕೆ. ಒಂದು ಕೂಗು, ಏನೋ ನಾವು ಅನ್ನ ಮಾಡ್ಲಿಕ್ಕೆ ಎರಡು ಕೂಗು ಅಂತೀವಿ, ಇದಕ್ಕೆ 3 ವಿಜಿಲ್ ಹಾಕ್ಸಿದ್ರೆ ಆಗುತ್ತೆ, ಚೆನ್ನಾಗಿ ಆಗುತ್ತೆ. ಎರಡು ಪಟ್ಟು ನೀರು ಅಂತ ಅಂದ್ರೆ, ಒಂದು ಕಪ್ ನಾವು ಈ ನವಣೆ ಅಥವಾ ಸಾವೆಯ ಅಕ್ಕಿಯನ್ನ ತಗೊಂಡ್ರೆ ಎರಡು ಕಪ್ ನೀರನ್ನ ಹಾಕ್ಬೇಕಾಗುತ್ತೆ ಅದಕ್ಕೆ. ಮತ್ತೆ ಈಗಾಗಲೇ ನಾವು ಹೇಳಿದೆ ಮಿಶ್ರ ಸಿರಿಧಾನ್ಯಗಳ ದೋಷ ಅಂತೀವಿ. ಸರಿ ನೋಡಿ, ಎಲ್ಲಾ ತರದ ಅಕ್ಕಿಗಳು 100 ಗ್ರಾಮ್ ತಗೊಳ್ಳೋದು, ಎಲ್ಲಾ ತರದ ಊದ್ಲು ಬರಗು ಆಮೇಲೆ ಸಾವೆ ಅಕ್ಕಿ ಅಂತವು ಎಲ್ಲಾ ತರ ತಗೋಬೇಕು. ಜೊತೆಗೆ ಉದ್ದಿನ ಬೇಳೆ ಒಂದು 100 ಗ್ರಾಮ್ ತಗೊಬೇಕಾಗುತ್ತೆ, ಉದ್ದಿನ ಬೇಳೆ 100. ಜೊತೆನಲ್ಲಿ ದೋಸೆ ಅಕ್ಕಿ ಅಂತೀವಿ ನಾವು, ದೋಸೆಗೆ ತಗ್ತೀವಲ್ಲ ಅಕ್ಕಿ, ಅದು ಒಂದು 100 ಗ್ರಾಮ್ ಬೇಕಾಗುತ್ತೆ. ಇದ್ರ ಜೊತೆನಲ್ಲಿ ಅವಲಕ್ಕಿ ಹಾಕಿದ್ರೆ ಬಹಳ ಒಳ್ಳೇದು. ಅವಲಕ್ಕಿ ಯಾಕೆ ಹಾಕ್ಬೇಕು ಅಂತಂದ್ರೆ ಸ್ವಲ್ಪ ಮೃದು ಕೊಡುತ್ತೆ, ಅದು ಮೃದು ಕೊಡುತ್ತೆ. ಮತ್ತೆ ದೋಸೆ ಹೆಂಚಿನ ಮೇಲೆ ಬಿಟ್ಟಾಗ ಅದು ದೋಸೆ ಗರಿಗರಿಯಾಗಿ ಬರುತ್ತೆ. ಸೊ ಅದಕ್ಕಾಗಿ ಅವಲಕ್ಕಿ ಬಹಳ ಮುಖ್ಯ. ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಿ? ಸೊ ಅವಲಕ್ಕಿ ಒಂದು 50 ಗ್ರಾಮ್, 50 ಗ್ರಾಮ್ ಸಾಕು ಅದಕ್ಕೆ. 50 ಗ್ರಾಮ್ ಮೆಂತ್ಯ ಒಂದು, ತಮ್ಗೆ ಗೊತ್ತಿರೋ ಹಾಗೆ ನಾವು ಒಂದು ಎಲ್ಲಾ 100 ಗ್ರಾಮ್ ಇದ್ದಾಗ ಮೆಂತ್ಯ ಒಂದು 5-10 ಗ್ರಾಮ್, ಸ್ವಲ್ಪ ಜಾಸ್ತಿ ಆದಾಗ ಮೆಂತ್ಯನ್ನು ಸ್ವಲ್ಪ ಜಾಸ್ತಿ ತಗೋಬೇಕಾಗುತ್ತೆ. ಇಷ್ಟನ್ನೆಲ್ಲ ನೆನೆಸಿ ಒಂದು 6-8 ಗಂಟೆಗಳ ನೆನೆಸಬೇಕು. ನೆನೆಸಿ ಮತ್ತೆ ಇವನ್ನೆಲ್ಲ ರುಬ್ಬಿ ರಾತ್ರಿ ನಾವು ಉದ್ಗಿಡಿಸ್ತೀವಲ್ಲ, ಏನೋ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡ್ತೀವಲ್ಲ, ಹಿಟ್ಟು ಮಾಡಿ ಬೆಳಗ್ಗೆ ತಗೊಂಡು ದೋಸೆ ತರನೇ ಹಂಚಿನ ಮೇಲೆ ಸುಡ್ಬಹುದು, ತುಂಬಾ ಚೆನ್ನಾಗಿರ್ತದೆ. ಈ ಒಂದು ಇದು ಅಷ್ಟೇ, ನವಣೆ ಅಕ್ಕಿ ಪಾಯಸ ಅಂತೀವಿ, ಪಾರ್ಟ್ ನವಣೆ ಅಕ್ಕಿ 2 ಪಾರ್ಟ್ಸ್ ನೀರು, ಹಾಕ್ಬಿಟ್ಟು ಬೇಯಿಸ್ಕೊಬೇಕು. ಬೇಯಿಸ್ಕೊಂಡು ಅದಕ್ಕೆ ಬೆಲ್ಲ ತೆಂಗಿನಕಾಯಿ ರುಬ್ಬಿಕೊಂಡು ಅದಕ್ಕೆ ಏಲಕ್ಕಿ ಮತ್ತೆ ಒಣ ಹಣ್ಣುಗಳು ಬೇಕಾಗುತ್ತೆ. ಈ ಒಣ ಹಣ್ಣುಗಳು ಅಂದ್ರೆ ಗೋಡಂಬಿ, ಆಮೇಲೆ ದ್ರಾಕ್ಷಿ ಅಂತವನ್ನೆಲ್ಲ, ಬಾದಾಮಿ ಇಂಥವನ್ನೆಲ್ಲ, ಇಂಥವನ್ನೆಲ್ಲ ತರಿತರಿಯಾಗಿ ಮಾಡ್ಕೊಬಹುದು ಅಥವಾ ರುಬ್ಕೊಬಹುದು. ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕಾಯಿಸ್ಕೊಂಡು ಅದಕ್ಕೆ ಎಷ್ಟು ಬೇಕಾದ ರುಚಿಕರ ಬೇಕಂತ ಬೆಲ್ಲ ಹಾಕಿ ಕರಗಿಸ್ಕೊಂಡು ಈ ಬೇಯಿಸಿರುವಂತ ನವಣೆ ಏನಂದ್ನಲ್ಲ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಕಾಯಿಸ್ಕೊಂಡು ಕುಡಿದ್ರೆ ಭಾರಿ ರುಚಿಕರವಾಗಿರ್ತದೆ. ಸೊ ಈ ತರ ವಿವಿಧವಾದಂತ, ಒಂದೇ ಅಂತ ಏನಂಗಿಲ್ಲ ಸರ್, ವಿವಿಧವಾದಂತ ಪದಾರ್ಥಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಿ ತಿನ್ನಬಹುದು. ಈ ಒಂದು ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ, ಯಾಕೆಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು 2023 ಸಿರಿಧಾನ್ಯ ವರ್ಷ ಅಂತ ಹೇಳಿ ಕರಿತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ಒಂದು ಸವಿನಯ ಮನವಿ ಏನಂತಂದ್ರೆ, ಸಿರಿಧಾನ್ಯಗಳು ಅತ್ಯಂತ ಉತ್ತಮವಾದಂತ ಪೋಷಕಾಂಶಗಳು ಉಳ್ಳಂತ ಧಾನ್ಯಗಳು. ಸೊ ನಾವು ಈಗಿನ ಕಾಲದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಆರೋಗ್ಯ ಇದ್ರೆ ಸಂಪತ್ತು, ಎಲ್ಲಾ ತರದ ಇದು ನಮ್ಗಿದೆ ಅಂತ ಅರ್ಥ. ಸೊ ಆದ್ದರಿಂದ ಎಲ್ಲರೂ ಸಹ 2023 ಏನು ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತ, ಎಲ್ಲರಿಗೂ ಆರೋಗ್ಯ ಅಭಿವೃದ್ಧಿ ಆಗಲಿ, ಆರೋಗ್ಯ ಸಿಗಲಿ, ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಒಂದು ಇದಕ್ಕೋಸ್ಕರನೇ ಈ ಒಂದು ನಾವು ಸಿರಿಧಾನ್ಯಗಳ ವರ್ಷ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಆದ್ದರಿಂದ ಪ್ರತಿಯೊಬ್ಬರಿಗೂ ಹೇಳೋದಂತಂದ್ರೆ ಸಿರಿಧಾನ್ಯಗಳ ಬಗ್ಗೆ ಮಹತ್ವ ಅರ್ಥಕೊಳ್ಳಿ, ಸಿರಿಧಾನ್ಯಗಳ ಬಗ್ಗೆ ಪೌಷ್ಟಿಕಾಂಶಗಳ ಬಗ್ಗೆ ಏನು ಅಂತ ಮಾಹಿತಿ ಗೊತ್ತಾಗಲಿ, ಸಿರಿಧಾನ್ಯಗಳನ್ನ ಅತಿ ಹೆಚ್ಚಾಗಿ ಸೇವಿಸಿ, ಸಿರಿಧಾನ್ಯಗಳನ್ನ ಬೇಡಿಕೆ ಬರಬೇಕು, ಅವಕ್ಕೆ ಒಂದು ಉತ್ತಮವಾದಂತಹ ಒಂದು ಬೆಲೆ ಸಿಗಬೇಕು. ಆದ್ದರಿಂದ ಎಲ್ಲರೂ ಇದನ್ನು ಉಪಯೋಗಿಸಿ ನಮ್ಮ ದೇಹವನ್ನು ರಕ್ಷಿಸಿಕೊಳ್ಳಿ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನನ್ನ ಒಂದು ಮನವಿ. ಸಿರಿಧಾನ್ಯಗಳ ಬಗ್ಗೆ ಮತ್ತು ಸಿರಿಧಾನ್ಯಗಳ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನ ನಮ್ಮ ಕೇಳುಗರು ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ? ಹೆಚ್ಚಿನ ವಿವರಗಾಗಿ ನನ್ನ ಒಂದು ಮೊಬೈಲ್ ನಂಬರ್ 9 9 6 4 6 2 8 3 5 0 1 0 1. ಈ ಒಂದು ಮೊಬೈಲ್ ನಂಬರ್ಗೆ ಸಂಪರ್ಕ ಮಾಡಿ ಅವರು ಯಾವುದೇ ಸಿರಿಧಾನ್ಯಗಳ ಮಾಹಿತಿಯನ್ನ ನೇರವಾಗಿ ಖುದ್ದು ಪಡೆಯಬಹುದು. ನಿಮ್ಮ ಸಂಪರ್ಕ ಸಂಖ್ಯೆ ಇನ್ನೊಮ್ಮೆ ಹೇಳಿ. 9 9 6 4 2 8 3 5 0 1. ಒಳ್ಳೆಯದು ಡಾಕ್ಟರ್ ಶಿವಶಂಕರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮಹತ್ವ ಮತ್ತು ಮೌಲ್ಯವರ್ಧನೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದಗಳು. ಅಬ್ಬ, ನಿಮ್ ಮನೆ ಕಾಫಿ ಎಷ್ಟು ರುಚಿಯಾಗಿರುತ್ತೆ ಶಾಂತಮ್ಮ. ಎಷ್ಟಾದ್ರೂ ನೀವೇ ಬೆಳೆದ ಕಾಫಿ ಬೀಜನೇ ಅಲ್ವಾ? ಕಾಫಿ ಬೀಜನ ಯಾರ್ ಬೇಕಾದ್ರೂ ಬೆಳಿಬಹುದು ಕಮಲಮ್ಮ, ಆದ್ರೆ ಆ ಬೀಜಕ್ಕೆ ಸ್ವಾದ ಮತ್ತು ರುಚಿಯ ವಿಶಿಷ್ಟ ಮೆರುಗನ್ನು ಕೊಡೋರು ಬೇಲೂರಿನ ಬಸ್ ಸ್ಟ್ಯಾಂಡ್ ಎದುರು ಇರೋ ಶ್ರೀ ರಾಘವೇಂದ್ರ ಕಾಫಿ ವರ್ಕ್ಸ್ ನವರು. ಅವರಿಗೆ ಕಾಫಿ ಬೀಜ ಕೊಟ್ರೆ ಸಾಕು, ಹುರಿದು ಹದಗೊಳಿಸಿ ನಮ್ಮ ಮನ್ಸಿಗೊಪ್ಪೋ ಹಾಗೆ ಪುಡಿ ಮಾಡ್ಕೊಡ್ತಾರೆ. ನಾನ್ ಮದ್ವೆ ಆಗಿ ಬೇಲೂರ್ಗ್ ಬಂದಾಗ್ನಿಂದಾನು ನಮ್ ನೆಂಟರಿಗೆಲ್ಲ ಕಾಫಿ ಪುಡಿ ಪಾರ್ಸಲ್ ಆಗ್ತಾ ಇರೋದು ರಾಘವೇಂದ್ರ ಕಾಫಿ ವರ್ಕ್ಸ್ ನಿಂದಾನೆ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕರೋನಾ ವೈರಸ್ ಕೆ ಖತರೆ ಸೇ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನೈ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೇ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೇ ಢಕ್ ಕರ್ ರಖೆ. ಆಂಖ್ ಕಾನ್ ನಾಕ್ ಮುಂಹ ನಾ ಛುಯೆ, ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಮಾಸ್ಕ್ ಔರ್ ದೋ ಗಜ್ ಕಿ ದೂರಿ ಕೆ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೇ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ.

ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ ಹೆಮ್ಮೆಯಿಂದ ರೈತರಂತಾರೆ ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೇ ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು ಇದು ಆಕಾಶವಾಣಿ ಹಾಸನ ಎಫ್ಎಂ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಇನ್ನು ಮುಂದೆ 6:20 ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕತೆ ಗಾನಾಂತರಂಗ ಪ್ರಸ್ತುತಿ ಎಂ ಶಿವಕುಮಾರ್ 6:51 ಕನ್ನಡ ಚಿತ್ರಗೀತೆಗಳ ಪ್ರಸಾರ 9:00 ಯುವವಾಣಿಯಲ್ಲಿ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯ ಬಿಫಾರ್ಮಾ ಎಕ್ಸಾಮ್ನಲ್ಲಿ 7ನೇ ರ್ಯಾಂಕ್ ಪಡೆದಿರುವ ಕಾರ್ತಿಕ್ ಜಿ ಅವರೊಂದಿಗಿನ ಸಂದರ್ಶನ ನಂತರದಲ್ಲಿ ನಗುವಿನ ಮಹತ್ವ ಕುರಿತು ಕುಮಾರಿ ಕೆಎಂ ಶ್ವೇತಾ ಅವರು ಮಾತನಾಡಲಿದ್ದಾರೆ 9:30 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಧಿಕಾ ಮೋಹನ್ ಮೈತ್ರಾ ಅವರಿಂದ ಸರೋದ್ವಾದನವನ್ನು ಕೇಳಬಹುದು ಇನ್ನು ನಾಳಿನ ಪ್ರಸಾರದಲ್ಲಿ 6:05 ಚಿಂತನ ಡಾಕ್ಟರ್ ಟಿಎನ್ ವಾಸುದೇವ ಮೂರ್ತಿ ಅವರಿಂದ ಇದು ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ 6:20 ಸ್ತುತಿ ಮಲ್ಲಿಕ 6:50 ರೈತರಿಗೆ ಸಲಹೆ 7:15 ಭಾವಗೀತೆಗಳ ಪ್ರಸಾರ 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ 7:50 ಸವಿಗಾನ 9:00 ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಹೇಮಕೂಟದಲ್ಲಿ ನಾಳೆ